ಚಂದ ಹಿಕ್ಕಿ ಕುಣಿಬಹುದು ಇನ್ನೂ ಚಂದ, ಬೇರೆ ಕೆಲಸವು ಏತಕೆ ಆ ಚಿಂತೆ ಬಿಡು ಇನ್ನೇತಕೆ, ಮಣ್ಣ ಮೇಲಿಡು ನಂಬಿಕೆ ನೀ ನಂಬಿದೊಡೆಯಲ್ಲಂಜಿಕೆ, ನೇಗಿಲನ್ನು ಹಿಡಿಯುವಾತ ನೇಗಿಲನ್ನು ಹಿಡಿಯುವಾತ, ದೇಶಕ್ಕೆಲ್ಲ ಅನ್ನದಾತ, ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲ, ಓ ತಮ್ಮಯ್ಯ ನೀ ಕೇಳೋ ನಂಬಿ ಕೆಟ್ಟವರಿಲ್ಲವೋ, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು ಮಣ್ಣ ಸೇರೋ ತನಕ ಮಣ್ಣಿನ ಮಗನ, ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲವೋ, ಮಣ್ಣನ್ನು ಎಂದೆಂದು ನಂಬಿ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು ಬೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು ಬೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಮುಂದೆ

ಆಗುವ ಸಮಯ ಬಂದಿದೆ ಕನಸು ನನಸು ಆಗುವ ಸಮಯ ಬಂದಿದೆ ಕನಸು ನನಸು ಆಗುವ ಸಮಯ Thank you. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಮಾನೆ ಮಡುಗು ಅಂತಾರೆ, ಬಡ್ಡಿ ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ. ಸಾಲ ಗೀಲ ಅಂತ ಕೇಳಿದ್ರೆ ಗದ್ದೆ ಮಾನೆ ಮಡುಗು ಅಂತಾರೆ ಅಂತಾರೆ, ಬಡ್ಡಿ ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ. ರಾಸಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು, ರಾಸಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು, ರಾಸಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು, ರಾಸಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು. ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ದಿನ ಕಠಿಣ ಕಠಿಣ ಕಠಿಣ ಕಠಿಣ ಟೋಪು. ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಒಂದಾಗಿ ನಾವು ಉತ್ತಾಗ ತಿರುಗಿದೆ ಕೈಯಲ್ಲಿ, ತಿರುಗಿದೆ ಕೈಯಲ್ಲಿ, ತಿರುಗಿದೆ ಕೈಯಲ್ಲಿ. ಈನಾಡ ಪ್ರಾಣ ಹಳ್ಳಿಲಿ, ಹೌದು ಈನಾಡ ಪ್ರಾಣ ಹಳ್ಳಿಲಿ ಬೆಳೆಸೋಣ ಸಹಕಾರ ನಮ್ಮಲ್ಲಿ. ಎಲ್ಲರೂ ಕೂ